राज्यों और शहरों से वापस आए लोगों की पहचान कर उनकी सूची बनाएं। उनको कोविड 19 से दूसरे राज्यों और शहरों से वापस आए लोगों की पहचान कर उनकी सूची बनाएं। उनको कोविड 19 से दूसरे राज्यों और शहरों से वापस आए लोगों की पहचान कर उनकी सूची बनाएं। उनको कोविड 19 से बचने के तरीके, उसके लक्षण और इलाज के बारे में बताएं। क्वारंटीन करने से पहले उन्हें बताएं कि दूसरे राज्यों और शहरों से वापस आए लोगों की पहचान कर उनकी सूची बनाएं। उनको कोविड 19 से बचने के तरीके, उसके लक्षण और इलाज के बारे में बताएं। क्वारंटीन करने से पहले उन्हें बताएं कि दर ನನಗೆ ಸಿಕ್ಕಿದೆ ಕ್ವಿಂಟಲಿ. ಈಗ ಎರಡು ಒಂದು ಮೂರ್ನಾಲ್ಕು ವರ್ಷಗಳ ಈಚೆಗೆ 50% ಡೌನ್ ಆಗಿಬಿಟ್ಟಿದೆ ರೇಟ್. ಈಗೇನು ಚೇತರಿಕೆ ಕಾಣ್ತಾ ಇದೆ. ಮುಂದಿನ ದಿನದಲ್ಲಿ ಕೂಡ ಯಾವುದೇ ರೈತ ಇರಲಿ ಉಪ್ಪು ಬೆಳೆಯನ್ನ ಪಡಿಲೇಬೇಕು. ಯಾಕೆ ಅಂತಂದ್ರೆ ನಮ್ಮ ಆರ್ಥಿಕ ಹೊರೆ ನಮಗೆ ಪ್ರತಿದಿನ ಹೆಚ್ಚಾಗ್ತಾ ಇರತ್ತೆ. ಈಗ ನೋಡ್ಬೋದು ಮಾರ್ಕೆಟ್ನಲ್ಲಿ ಎಲ್ಲದೂ ಕೂಡ ಏರ್ತಾ ಇದೆ, ಆದರೆ ನಮಗೆ ಕೆಲವೊಂದು ರೇಟ್ ನಮ್ಗೆ ಮೇಲೆ ಹೋಗುತ್ತೆ ಮತ್ತು ಕೆಳಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ತಗೊಳ್ಬಹುದು, ಈಗ ಮೈಲು ತುತ್ತ ಅಥವಾ ಸುಣ್ಣವನ್ನೇ ಇಟ್ಕೊಳ್ಳುವ, ನಮಗೆ ಒಂದು ಕೆಜಿಗೆ ಅವರು ದರವನ್ನ ನಿಗದಿಪಡಿಸಿರ್ತಾರೆ. ಆ ಒಂದು ದರ ಹೌದು, ಯಾಕೆಂತಂದ್ರೆ ಈಗ ಸಂದರ್ಭದಲ್ಲಿ ಏನಾಗುತ್ತೆ ಇಟ್ಕೊಳ್ಳಿಕ್ ಆಗೋದಿಲ್ಲ ನಮ್ಮ ಕಡೆ. ಮತ್ತು ಕಳೆದ ವರ್ಷದ ಒಂದು ವಿಚಾರ ತಿಳ್ಕೊಂಡ್ರೆ ಮಳೆ ಅತಿಯಾದಾಗಿದ್ರಿಂದ, ಬೇಸಿಗೆಯಲ್ಲಿ ಸಹಿತ ಫುಲ್ ಮಳೆ ಆಗಿದ್ರಿಂದ ಅಡಿಕೆಗಳೇನಾಗುತ್ತೆ, ನಾವು ನೆಲದ ಮೇಲೆ ಒಣಗಿಸ್ತೀವಿ ಅಥವಾ ಅಟ್ಟದ ಮೇಲೆ ಒಣಗಿಸ್ತೀವಿ. ಮಳೆ ಪದೇ ಪದೇ ಬಂದ ನಂತರ ನಮ್ಗೇನಾಗುತ್ತೆ, ರೈತರಿಗೆ ಒಂದು ಕೂಲಿಯಿಂದ ಅದನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೂ ಆಗೋದು, ಒಳಗಿಟ್ಕೊಂಡ್ರು ಕೊಳೀತದೆ ಹೊರಗಿಟ್ರು ಮಳೆಯಿಂದ ಸಮಸ್ಯೆ ಆಗುತ್ತೆ. ಹಾಗಾಗಿ ಅಡಿಕೆಗಳನ್ನು ಇಟ್ಕೊಳ್ಳಿಕ್ಕಾಗಲಿಲ್ಲ ಲಾಸ್ಟ್ ಇಯರ್. ಅತಿಯಾದ ಮಳೆಯಿಂದ ಜನವರಿಯಿಂದ ಇಲ್ಲಿವರೆ ಪ್ರತಿ ತಿಂಗಳನ್ನು ಮಳೆ ಇದೆ. ಈ ವರ್ಷದ ಜನವರಿಯಿಂದ ಪ್ರತಿ ಬೆನ್ನೆಲುಬು ಅನ್ನೋದಂದ್ರೆ ನಮಗೆ ಉಪ ಬೆಳೆಯಾಗಿ ಅದು ಸಿಗ್ತಾ ಇದೆ. ಯಾಕೆಂದ್ರೆ ನಾವು ಅದನ್ನ ಅದಕ್ಕೆ ಮತ್ತು ಕಳೆದ ವರ್ಷದ ಒಂದು ವಿಚಾರ ತಿಳ್ಕೊಂಡ್ರೆ ಮಳೆ ಅತಿಯಾದಾಗಿದ್ರಿಂದ ಬೇಸಿಗೆಯಲ್ಲಿ ಸಹಿತ ಫುಲ್ ಮಳೆ, ಬಂಗಾರ ಅದು ನಮ್ಗೆ ಯಾಕೆ ಅದು ಬೆನ್ನೆಲುಬು ಅನ್ನೋದಂದ್ರೆ ನಮಗೆ ಉಪ ಬೆಳೆಯಾಗಿ ಅದು ಸಿಗ್ತಾ ಇದೆ. ಯಾಕೆಂದ್ರೆ ನಾವು ಅದನ್ನ ಅದಕ್ಕೆ ಅಂತೇಳಿ ವಿಶೇಷವಾಗಿ ಖರ್ಚು ಮಾಡಿರೋದು ನಾನು ಇಲ್ಲಿಯ ತನಕ ಮಾಡಿರೋದು ಅಂತಂದ್ರೆ ಪ್ರತಿ ವರ್ಷ ಒಂದು 30 ಕೆಜಿ ದಡ್ಡಿಗೆ ಉಪ್ಪು ಬಂಗಾರ ಅದು ನಮ್ಗೆ ಯಾಕೆ ಅದು ಬೆನ್ನೆಲುಬು ಅನ್ನೋದಂದ್ರೆ ನಮಗೆ ಉಪ ಬೆಳೆಯಾಗಿ ಅದು ಸಿಗ್ತಾ ಇದೆ. ಯಾಕೆಂದ್ರೆ ನಾವು ಅದನ್ನ ಅದಕ್ಕೆ ಉಪ್ಪು ಬಂಗಾರ ಅದು ನಮ್ಗೆ ಯಾಕೆ ಅದು ಬೆನ್ನೆಲುಬು ಅನ್ನೋದಂದ್ರೆ ನಮಗೆ ಉಪ ಬೆಳೆಯಾಗಿ ಅದು ಸಿಗ್ತಾ ಇದೆ. ಯಾಕೆಂದ್ರೆ ನಾವು ಅದನ್ನ ಅದಕ್ಕೆ